ಫಸಲೇ ಇಲ್ಲ. ಹಾಗಾಗಿ ಅವರುಗಳು ಮೊಟ್ಟ ಮೊದಲನೇದಾಗಿ ಆದ್ಯತೆ ಅವರು ನೀರಾವರಿಗೆ ಕೊಡಬೇಕು. ಅದಾದ ನಂತರ ಏಪ್ರಿಲ್ ಮೇ ತಿಂಗಳಲ್ಲಿ ಸ್ವಲ್ಪ ಮರಗಸಿ ಮಾಡಿಸ್ಕೊಳ್ಳೋದು ಒಳ್ಳೇದು. ಆದ್ರೆ ಒಂದು ವಿಚಾರ ಗಮನದಲ್ಲಿಟ್ಕೋಬೇಕಾಗಿರೋದೇನಂದ್ರೆ, ಕಾಫಿ ಬಿಟ್ಟು ಕಾಳ್ಮೆಣ್ಸ್ ಇಲ್ಲ, ಕಾಳ್ಮೆಣ್ಸ್ ಬಿಟ್ಟು ಕಾಫಿ ಇಲ್ಲ. ರೋಬಸ್ಟಾ ತೋಟಗಳಲ್ಲಿ ರೋಬಸ್ಟಾ ಫಸಲ್ನ ಹೆಚ್ಚಿಗೆ ಮಾಡ್ಕೊಳ್ಳೋದಿಕ್ಕೆ ಅತಿಯಾಗಿ ಓಪನ್ ಮಾಡಿಸ್ದಾಗ, ಮರಗಸಿ ಮಾಡಿಸ್ದಾಗ ಶೇಕಡ 80-100% ಓಪನ್ ಮಾಡಿರುವಂತ ತೋಟಗಳನ್ನು ನೋಡಿದೀವಿ. ಅಂತ ತೋಟಗಳಲ್ಲಿ ಕಾಳ್ಮೆಣಸು ನೇರವಾದ ಮಾಗಿ ಬಿಸಿಲಿಗೆ ನಲುಗೋಗಿದೆ ಸರ್. ಹಾಗಾಗಿ ದಯವಿಟ್ಟು ಕನಿಷ್ಠ ಒಂದು 30% ಆದ್ರೂ ಶೇಡ್, ಅದರಲ್ಲೂ ವೆಸ್ಟರ್ನ್ ಲೈಟ್, ಪಶ್ಚಿಮ ದಿಕ್ಕು ಮತ್ತೆ ದಕ್ಷಿಣ ದಿಕ್ಕಿನಿಂದ ಬರುವಂತ ಬೆಳಕನ್ನ ಅಥವಾ ಬಿಸಿಲನ್ನ ತಡೆಯೋದಕ್ಕೆ ಯಾವ ರೀತಿ ನೆರಳಿನ ವ್ಯವಸ್ಥೆ ಬೇಕೋ ಆ ನೆರಳಿನ ವ್ಯವಸ್ಥೆ ಮಾಡ್ಲಿಲ್ಲ ಅಂದ್ರೆ ನಮ್ಮ ತೋಟಗಳಿಗೆ ಖಂಡಿತವಾಗಿ ದೀರ್ಘಕಾಲಕ್ಕಾಗುವಂತ ಡ್ಯಾಮೇಜು ಹೇಳಲಿಕ್ಕೆ ಆಗುದಿಲ್ಲ. ಅಂದ್ರೆ ಸಾಧಾರಣವಾಗಿ ಈಗ ಕಾಳ್ಮೆಣಸಿನಲ್ಲಿ ಮಳೆ ನಿಂತ ಮೇಲೆ ಸ್ವಲ್ಪ ಒಣ ವಾತಾವರಣ ಆಗಿ ಒಂದು ತಿಂಗಳ ವೇಳೆಗೇನೆ ನೀರನ್ನ ಕೊಡಬೇಕು ಅಂತ ಹೇಳ್ತಾರೆ. ಈ ಅಂಶವನ್ನ ಪರಿಗಣಿಸಿದಾಗ ಕಾಳ್ಮೆಣಸಿನಲ್ಲಿ ನೀರಿನ ಅವಶ್ಯಕತೆ ಎಷ್ಟು ಮಟ್ಟಿಗೆ ಇದೆ ಅಂತೀರಾ? ನವೆಂಬರ್ ತಿಂಗಳ ತನಕ ನಮ್ಗೆ ಮಳೆ ಬೇರೆ ಬೇರೆ ಭಾಗಗಳಲ್ಲಿ ಸ್ಟ್ರೆಚ್ ಆಯ್ತು, ಅಡ್ಡ ಮಳೆಗಳೆಲ್ಲ ಬಂದು ಹೋಯ್ತು. ಹಾಗಾಗಿ ಭೂಮಿ ತೇವಾಂಶ ನವೆಂಬರ್ 20 ಶುರು ಮಾಡಿ ಸಾಧಾರಣ ಡಿಸೆಂಬರ್ 15 ತನಕ ಮಣ್ಣಿನ ತೇವಾಂಶನೇ ಸಪೋರ್ಟ್ ಮಾಡಿದೆ, ಮಳೆಯಿಂದ ಬಂದಿರುವಂತ ತೇವಾಂಶನೇ. ಆದ್ರೆ ತದನಂತರ ಡಿಸೆಂಬರ್ನಲ್ಲಿ ಚಳಿ ಹೆಚ್ಚಾಗಿತ್ತು, ಬಿಸಿಲಿನ ವಾತಾವರಣ ಕಡಿಮೆ ಇದೆ, ಹಾಗಾಗಿ ಗಿಡಗಳಿಗೆ ನೀರಿನ ಅವಶ್ಯಕತೆ ಅಷ್ಟು ಜಾಸ್ತಿ ಇಲ್ಲ. ಆದ್ರೆ ಕಳೆದ ನಂತರ, ಈ ಡಿಸೆಂಬರ್ ಕಳೆದ ನಂತರ ನಾವು ಸ್ಥಿತಿನ ಅವಲೋಕಿಸಿದ್ರೆ ಚಳಿ ಹಾಗೆ ಕಂಟಿನ್ಯೂ ಆಗಿದೆ, ಆದ್ರೆ ಬಿಸಿಲಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಅದನ್ನ ಗಮನದಲ್ಲಿ ಇಟ್ಕೊಂಡ್ರೆ ಅಟ್ಲೀಸ್ಟ್ 20-25 ದಿನಗಳಿಗೊಮ್ಮೆ ಹೋಸ್ ಪೈಪಿನ ಮುಖಾಂತರ ಕಾಳುಮೆಣಸಿನ ಬೆಳೆಗಳಿಗೆ ನೀರನ್ನ ಕೊಡೋದ್ರಿಂದ ಆ ಬಿಳಿ ಪೇರುಗಳ ಚೈತನ್ಯ ಹಾಗೆ ಇರುತ್ತೆ. ಎರಡನೇದು, ಈಗ ನೀರನ್ನು ಸಂರಕ್ಷಣೆ ಮಾಡ್ಕೊಳ್ಳೋ ಕಾಲ ಆಗಿರೋದ್ರಿಂದ ತೋಟದಲ್ಲಿ ಉದುರಿರುವ ಎಲೆಗಳೆಲ್ಲ ಬುಡಕ್ ಹಾಕೋದ್ರಿಂದ ಮಣ್ಣಿನ ತೇವಾಂಶನು ರಕ್ಷಣೆ ಆಗ್ತದೆ, ಬರೋ ಮುಂಗಾರಷ್ಟೊಳಗೆ ಎಲೆಗಳೆಲ್ಲ ಗೊಬ್ಬರವಾಗಿ ಭೂಮಿನ ಫಲವತ್ತು ಮಾಡ್ತದೆ. ಹಾಗಾಗಿ ಈ ಟೈಮ್ನಲ್ಲಿ ನಾವು ಮಳೆ ಬೀಳೋ ತನಕ ಸಾಧ್ಯ ಆದ್ರೆ ಪ್ರತಿ 20-25 ದಿನಗಳಿಗೊಮ್ಮೆ ಬಿಸಿಲಿನ ತಾಪ ಮತ್ತೆ ವಾತಾವರಣದ ಉಷ್ಣಾಂಶ ನೋಡ್ಕೊಂಡು ನೀರನ್ನ ಕೊಡೋದು ತುಂಬಾ ಅವಶ್ಯಕತೆ ಇದೆ. ಬಳ್ಳಿ ಗಾತ್ರದ ಅನುಸಾರದ ಮೇಲೆ ಕನಿಷ್ಠ ಪಕ್ಷ 100-200 ಲೀಟರ್ ತನಕ 4 ಗಿಡಗಳಿಗೆ ಬೇಕಾಗ್ತದೆ. ಅಂದ್ರೆ ಒಂದ್ ಟೈಮ್ಗೆ ನಾವು 50-70 ಲೀಟರ್ ನೀರನ್ನ ಕೊಡ್ಬೇಕಾಗ್ತದೆ ಒಂದು ಬಳ್ಳಿಗೆ. ಇನ್ನ ಪೋಷಕಾಂಶಗಳ ನಿರ್ವಹಣೆ ಕಡೆಗೆ ಯಾವ ರೀತಿ ಆದಂತ ಗಮನ ಕೊಡ್ಬೇಕಾಗತ್ತೆ ಸರ್? ಇನ್ನೇನ್ ಫಸ್ಲು ಕುಯಿಲಿಗೆ ಬರ್ತದೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ತಿಂಗಳು ಅಂತಂದ್ರೆ ಪೋಷಕಾಂಶದ ಅವಶ್ಯಕತೆಗಳು ತೀರಾ ಕಡಿಮೆ. ಆದ್ರೆ ಈ ಸಾವಯವ ಗೊಬ್ಬರಗಳನ್ನ ಕೊಡೋದಿಕ್ಕೆ ತುಂಬಾ ಸೂಕ್ತವಾದಂತ ಕಾಲ ಇದು. ಮಳೆ ನಿಂತಿರುತ್ತೆ, ಹೆಚ್ಚಿನ ನೀರನ್ನ ಭೂಮಿ ಹಿಡಿದಿಟ್ಕೊಳ್ಬೇಕು, ಮತ್ತೆ ಮಣ್ಣಿರುವಂತ ಬೆನಿಫಿಷಿಯಲ್ ಮೈಕ್ರೋ ಆರ್ಗನಿಸಮ್ಸ್ ಅಂತ ನಾವ್ ಏನ್ ಹೇಳ್ತೀವಿ, ಅದು ಟ್ರೈಕೋಡರ್ಮಾ ಆಗ್ಬೋದು, ಸೊಡೊಮೊನಸ್ ಆಗ್ಬೋದು, ಪಚೋನಿಯಾ ಆಗ್ಬೋದು, ಅಥವಾ ಅರ್ಕಾ ಮೈಕ್ರೋಬಿಯಲ್ ಕನ್ಸೋರ್ಷಿಯಂ ಯಾರ್ಯಾರು ಅಪ್ಲೈ ಮಾಡಿದ್ರಿ, ಅವು ಕೂಟ ಒದಗಿಸೋದೆ ಸಾವಯವ ಗೊಬ್ಬರಗಳಿಂದ. ಹಾಗಾಗಿ ಇದು ಸಾವಯವ ಗೊಬ್ಬರಗಳನ್ನ ಕೊಡ್ಲಿಕ್ಕೆ ತುಂಬಾ ಸೂಕ್ತವಾದಂತ ಕಾಲ. ರಾಸಾಯನಿಕ ಗೊಬ್ಬರಗಳ ಅವಶ್ಯಕತೆ ಸಿಂಪಡಣೆ ಎರಡೂ ಈಗಿಲ್ಲ, ಕೊಯ್ಲು ನಂತರ ಅದನ್ನ ನಾವು ಯೋಚನೆ ಮಾಡೋದ್ರಾಯ್ತು. ಇನ್ನ ಈ ಮಣ್ಣು ಹುಳಿಯಾಗಿರುತ್ತಲ್ಲ, ಅಲ್ಲಿ ಸುಣ್ಣ ಏನಾದರೂ ಕೊಡಬೇಕಾಗತ್ತ? ಸುಣ್ಣ ಕೊಡ್ಬೇಕು ಸರ್. ಆ ವಿಚಾರಕ್ಕೆ ಬಂದಾಗ ಮಣ್ಣು ಪರೀಕ್ಷೆ ಮಾಡಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಸುಣ್ಣ ಕೊಡೋದು ಮತ್ತೆ ರಸಗೊಬ್ಬರಗಳ ಪ್ರಮಾಣನ ನಿರ್ಧರಿಸೋದು ಬಹಳ ಪ್ರಮುಖವಾಗೈತೆ. ಯಾಕಂದ್ರೆ ಹಾಸನ ಮತ್ತೆ ಕೊಡಗು ಭಾಗ ಮತ್ತೆ ಚಿಕ್ಕಮಂಗ್ಳೂರ್ ಭಾಗದ ಈ ಪ್ಲಾಂಟೇಶನ್ ಕ್ರಾಪ್ ನ ಸಾಯಿಲ್ ಟೆಸ್ಟ್ ರಿಪೋರ್ಟ್ ಗಳನ್ನು ಗಮನಿಸಿದ್ರೆ ಅವಶ್ಯಕತೆಗಿನ ಹೆಚ್ಚಾಗಿ ರಂಜಕ ಕಂಡು ಬರ್ತಾ ಇದೆ. ರಂಜಕ ಮಣ್ಣಲ್ಲಿ ಅಕ್ಯುಮುಲೇಷನ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಹಾಗಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗಿದೆ, ಇರೋ ಎಲ್ಲಾ ಪೋಷಕಾಂಶಗಳಲ್ಲಿ ರಂಜಕ ತುಂಬಾ ಕಾಸ್ಟ್ಲಿ ಸರ್. ಹಾಗಾಗಿ ಇಲ್ಲಿ ನಾನು ಅದನ್ನು ಸೇವ್ ಮಾಡಿದ್ರೆ ನನ್ನ ಲಾಭಾಂಶ ಜಾಸ್ತಿ ಆಗ್ತದೆ. ಇದು ಒಬ್ಬ ಬುದ್ಧಿವಂತ ಬೆಳೆಗಾರನ ಆಯ್ಕೆ ಆಗಿರ್ಬೇಕು. ಹಾಗಾಗಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಸುಣ್ಣ ಕೂಡ ಕೊಡ್ಬೋದು. ಆದ್ರೆ ಸುಣ್ಣ ಕೊಟ್ಟ ಮೇಲೆ ನೀರ್ ಕೊಡ್ಬೇಕಾಗಿರೋದ್ರಿಂದ ಕಾಫಿ ಕುಯಿಲು ಈಗ್ಲೂ ನಡೀತಾ ಇರೋದ್ರಿಂದ ಕಾಫಿ ಕುಯಿಲು ಮುಗಿಯೋ ತನಕ ಕಾಯೋದು ಸೂಕ್ತ. ಇನ್ನ ಕನಿಷ್ಠ ಶೇಕಡ 30% ನೆರಳಿರಬೇಕು ಕರಿಮೆಣಸು ತೋಟಗಳಲ್ಲಿ ಅಂತ ತಾವ್ ಹೇಳಿದ್ರಿ. ಹೌದು. ಇದ್ರ ಜೊತೆಗೆ ಈ ಬಿಸಿಲಿನ ಬಾಧೆಯ ನಿರ್ವಹಣೆ ಹೇಗೆ ಅಂತೀರಿ? ಒಂದು ಮಾರ್ಗಸಿ ಮಾಡ್ಬೇಕಾದ್ರೆ ಪಶ್ಚಿಮ ದಿಕ್ಕು ಮತ್ತೆ ದಕ್ಷಿಣ ದಿಕ್ಕಿನ ನೇರವಾದ ಕಿರಣಗಳು ಗಿಡದ ಮೇಲೆ ಬೀಳದೆ ಇರೋ ರೀತಿ ಮಾರ್ಗಸಿ ಮಾಡ್ಕೊಳ್ಳೋದ್ರಿಂದ ಆಗತ್ತೆ. ಎರಡನೇದು, ನೀರಾವರಿ ಸೌಲಭ್ಯ ಇರುವಂತವರು ಹೋಸ್ ಪೈಪ್ಗಳಲ್ಲಿ ಆಗ್ಬೋದು ಅಥವಾ ಬೇರೆ ವಿಧಾನದಲ್ಲಿ ಆಗ್ಬೋದು, ನೀರನ್ನ ಕೊಟ್ಟಾಗ ಬಿಸಿಲಿನ ತಾಪನ ಗಿಡ ತಡ್ಕೊಳ್ಳಕ್ಕೆ ಶಕ್ತಿ ಬರುತ್ತೆ. ಮೂರನೇದಾಗಿ ನಾವು ಆಂಟಿ ಟ್ರಾನ್ಸ್ಪರೆನ್ಸ್ ಅಥವಾ ರಿಫ್ಲೆಕ್ಟೆನ್ಸ್ ಅನ್ನ ಹೇಳ್ತೀವಿ, ಅಂದ್ರೆ ಬಿದ್ದಂತ ಸೂರ್ಯನ ಕಿರಣಗಳು ಮತ್ತೆ ಪ್ರತಿಫಲನವಾಗಿ ವಾಪಸ್ ಹೋಗುವಂತ ವ್ಯವಸ್ಥೆನ ಮಾಡ್ಬೋದು. ಉದಾಹರಣೆಗೆ ಸುಣ್ಣ ಸ್ಪ್ರೇ ಲೈಮ್ ಅನ್ನ ಪ್ರತಿ ಗಿಡಕ್ಕೆ ಸ್ಪ್ರೇ ಮಾಡೋದ್ರಿಂದ ಎಲೆ ಬಣ್ಣ ಹಸಿರಿನ ಬದಲಾಗಿ ಬಿಳಿಯಾಗಿ ಕನ್ವರ್ಟ್ ಆಗ್ತದೆ, ಆಗ ಸೂರ್ಯನ ಕಿರಣಗಳು ಅಬ್ಸರ್ವ್ ಆಗೋದು ಕಡಿಮೆ ಆಗತ್ತೆ, ಬಿಸಿಲಿನ ತಾಪ ಕಡಿಮೆ ಆಗತ್ತೆ ಗಿಡಕ್ಕೆ. ಅದೊಂದು ಕೆಲಸ ಮಾಡಬಹುದು. ಸ್ಪ್ರೇ ಮಾಡ್ಬೇಕಾದಾಗ ಸುಣ್ಣದ ಜೊತೆಗೆ ಸ್ವಲ್ಪ ಪೊಟ್ಯಾಷನ್ನು ಕೊಡೋದ್ರಿಂದ ಬರವನ್ನ ತಡ್ಕೊಳ್ಳುವಂತ ಶಕ್ತಿ ಕೂಡ ಇಂಡ್ಯೂಸ್ ಮಾಡಿದಾಗ ಆಗ್ತದೆ. ಕೊಯ್ಲಿನ ನಿರ್ಧಾರ ಹೇಗೆ ಈ ಕರಿಮೆಣಸಿನ ಬೆಳೆನಲ್ಲಿ? ಕೊಯ್ಲಿನ ನಿರ್ಧಾರದ ವಿಚಾರಕ್ಕೆ ಬಂದಾಗ ಶಿರ್ಸಿ ಭಾಗದ ರೈತರನ್ನ ಬೆನ್ ತಟ್ಟಬೇಕು. ಕಾರಣ ಏನಂದ್ರೆ ಸಂಪೂರ್ಣ ಕಾಳುಗಳು ಬಲಿತ ನಂತರ ಅಥವಾ ಕೊತ್ತಿನಲ್ಲಿರುವಂತ ಮೇಲ್ಭಾಗದ ಕಾಳುಗಳು ಕೆಂಪಾಗೋ ತನಕ ಕಾದು ನಂತರ ಕೊಯ್ಲು ಮಾಡೋದ್ರಿಂದ ಡ್ರೈ ರಿಕವರಿ ಜಾಸ್ತಿ ಬರುತ್ತೆ. ಸಾಧಾರಣವಾಗಿ 32-35% ರಿಕವರಿ ಬರ್ತದೆ ಕಾಳು ಮೆಣಸಿನಲ್ಲಿ. ಸಂಪೂರ್ಣ ಕಾಯಿ ಮಾಗದನ್ನ ಕಾದು ನಂತರ ಕುಯ್ಲು ಮಾಡಿದಾಗ ಅದು 40% ಮುಟ್ಟುವಂತ ಸಾಧ್ಯತೆಗಳು ಇರ್ತದೆ. ಹಾಗಾಗಿ 40% ರಿಕವರಿ ಜಾಸ್ತಿ ಆಯ್ತು, ಅದು ನೇರವಾಗಿ ಇಳುವರಿ ಹೆಚ್ಚಾದಂಗೇನೆ. ಈ ಸಮಯದಲ್ಲಿ ನೇರವಾಗಿ ಇಳುವರಿ ಹೆಚ್ಚು ಮಾಡ್ಲಿಕ್ಕೆ ಇನ್ಯಾವ ದಾರಿನೂ ಇಲ್ಲ. ಹಾಗಾಗಿ ಚೆನ್ನಾಗಿ ಮಾಗಿರುವಂತ ಹಣ್ಣುಗಳನ್ನೇ ಕುಯ್ಯೋದ್ರಿಂದ ಇಳುವರಿ ಹೆಚ್ಚಾಗ್ತದೆ. ಅದು ಎಸ್ಪೆಷಲಿ ಸಣ್ಣ ಬೆಳೆಗಾರರಿಗೆ ನಿಜವಾಗ್ಲೂ ಲಾಭದಾಯಕವಾಗ್ತದೆ. ತುಂಬಾ ದೊಡ್ಡ ದೊಡ್ಡ ಬೆಳೆ ಕಟ್ಟಕಡೆಯ ಕೊಯ್ಲು ಡಿಸೆಂಬರ್ ತಿಂಗಳು ಕೊನೆಗೆ ಅಥವಾ ಜನವರಿ ಮೊದಲನೇ ವಾರದಲ್ಲಿ ಆಗೋಗುತ್ತೆ. ಅದಾದ ನಂತರ ಮುಂದಿನ ವರ್ಷದ ಫಸಲನ್ನ ನಿರ್ಧಾರ ಮಾಡ್ಲಿಕ್ಕೆ ಬೇಕಾಗುವಂತ ಬೇಸಾಯ ಕ್ರಮಗಳನ್ನ ನಾವು ಹಾಕೋಬೇಕಾಗತ್ತೆ. ಅದರ ಪ್ರಮುಖವಾಗಿ ಈ ಟೈಮ್ನಲ್ಲಿ ಹೊಸ ಸಣ್ಣ ಕಂದುಗಳನ್ನ ಕೆಲವೊಂದು ಬಾಧೆಗಳಿಂದ ಜೋಪಾನ ಮಾಡ್ಕೊಬೇಕು. ಪ್ರಮುಖವಾಗಿ ಆ ಎಳೆ ಕಂದುಗಳು ಮಾಯಿಶ್ಚರೈಸರ್ಸ್ ಅನ್ನ ತಡೆಯೋದಿಲ್ಲ, ನೀರಿನ ಅಭಾವವನ್ನ ತಡೆಯೋದಿಲ್ಲ. ಹಾಗಾಗಿ ಬುಡಕ್ಕೆ ಬಿದ್ದಿರುವಂತ ತರಗು ಇದನ್ನೆಲ್ಲ ಹಾಕಿ ಗುಡ್ಡೆ ಹಾಕಿ ಮಲ್ಚಿಂಗ್ ಮಾಡ್ಬೇಕಾಗ್ತದೆ. ಮತ್ತೆ ಕನಿಷ್ಠ 10-15 ದಿನಗಳಿಗೊಮ್ಮೆ ಪ್ರತಿ ಗಿಡಕ್ಕೆ 50-100 ಲೀಟರ್ ತನಕ, ಅಂದ್ರೆ ಬುಡ ಎಷ್ಟು ದೊಡ್ಡದಿದೆ ಅದನ್ನ ಗಮನಿಸ್ಕೊಂಡು ನೀರನ್ನ ಕೊಡಬೇಕಾಗ್ತದೆ. ಅದ್ರ ಜೊತೆಗೆ ಸಾವಯವ ಗೊಬ್ಬರಗಳನ್ನ ಕೊಡೋದು ತುಂಬಾ ತಡೆಯೋದಿಲ್ಲ, ನೀರಿನ ಅಭಾವವನ್ನ ತಡೆಯೋದಿಲ್ಲ. ಹಾಗಾಗಿ ಬುಡಕ್ಕೆ ಬಿದ್ದಿರುವಂತ ತರಗು ಇದನ್ನೆಲ್ಲ ಹಾಕಿ ಗುಡ್ಡೆ ಹಾಕಿ ಮಲ್ಚಿಂಗ್ ಮಾಡ್ಬೇಕಾಗ್ತದೆ. ಮತ್ತೆ ಕನಿಷ್ಠ 10-15 ದಿನಗಳಿಗೊಮ್ಮೆ ಪ್ರತಿ ಗಿಡಕ್ಕೆ 50-100 ಲೀಟರ್ ತನಕ, ಅಂದ್ರೆ ಬುಡ ಎಷ್ಟು ದೊಡ್ಡದಿದೆ ಅದನ್ನ ಗಮನಿಸ್ಕೊಂಡು ನೀರನ್ನ ಕೊಡಬೇಕಾಗ್ತದೆ. ಅದ್ರ ಜೊತೆಗೆ ಸಾವಯವ ಗೊಬ್ಬರಗಳನ್ನ ಕೊಡೋದು ತುಂಬಾ ಪ್ರಮುಖವಾಗಿರ್ತದೆ. ಹಳೆ ಗರಿಗಳು ಹಳೆ ಎಲೆಗಳು ಏನ್ ಜೋತ್ ಬಿದ್ದಿರುತ್ತೆ ಅದನ್ನೆಲ್ಲ ಊರ್ ತೆಗಿಯೋದ್ರಿಂದ ಥ್ರಿಪ್ಸ್ ಅನ್ನುವಂತ ಕೀಟದ ಬಾಧೆಯನ್ನ ಏಲಕ್ಕಿ ಗಿಡಗಳಲ್ಲಿ ಕಡಿಮೆ ಮಾಡ್ಕೊಬಹುದು. ಇನ್ನ ಪೋಷಕಾಂಶಗಳನ್ನು ಕೊಡಬೇಕಾಗತ್ತ ಈ ಸಂದರ್ಭದಲ್ಲಿ? ಸರ್, ಸಾಧಾರಣವಾಗಿ ಈ ಟೈಮ್ನಲ್ಲಿ ಪೋಷಕಾಂಶಗಳು ಏಲಕ್ಕಿಗೆ ಏನು ಬರೋದಿಲ್ಲ. ಬೇಸಿಗೆ ಮಳೆ ಬಿದ್ದು ಹೊಸ ಪ್ಯಾನಿಕಲ್ಸ್ ಗಳು ಹೊರಡಕ್ಕೆ ಶುರು ಆದ್ಮೇಲೆ ಪೋಷಕಾಂಶಗಳಿಗೆ ಸಿದ್ಧತೆ ಮಾಡ್ಕೊಂಡ್ರೆ ಆಗ್ತದೆ. ಆದ್ರೆ ಈ ಟೈಮ್ನಲ್ಲಿ ನಾವು ಸಾವಯವ ಗೊಬ್ಬರಗಳನ್ನ ಕೊಡೋದಕ್ಕೆ ಸೂಕ್ತವಾದಂತ ಕಾಲ. ಸಾವಯವ ಗೊಬ್ಬರವನ್ನ ಕೊಡಬೇಕಾದಾಗ ಅದನ್ನ ಟ್ರೈಕೋಡರ್ಮಾ, ಸೂಡೋಮೋನಾಸ್ ಅಥವಾ ಅರ್ಕಾ ಮೈಕ್ರೋಬಿಯಲ್ ಕನ್ಸೋರ್ಷಿಯಾ ಈ ರೀತಿ ಜೈವಿಕೋಪಚಾರಗಳನ್ನ ಮಾಡಿ ಕೊಡೋದ್ರಿಂದ ಅದರಲ್ಲಿ ಲಾಭ ದುಪ್ಪಟ್ಟಾಗ್ತದೆ. ತೇವಾಂಶದ ಸಂರಕ್ಷಣೆ ಬಹಳ ಮುಖ್ಯ ಅಂತ ತಾವು ಹೇಳಿದ್ರಿ, ಅದಕ್ಕಾಗಿ ತರಗೆಲೆಗಳ ಹೊದಿಕೆಯನ್ನು ಬಳಸ್ಕೋಬಹುದಾ? ಹೌದು, ಖಂಡಿತವಾಗಿ ಬಳಸ್ಕೊಬಹುದು. ಆಮೇಲೆ ಕೆಲವು ತೋಟಗಳಲ್ಲಿ ಗಮನಿಸಿದೀವಿ, ಮಳೆ ನಿಂತ ಮೇಲೆ ಒಣಕೊಳೆ ಸಮಸ್ಯೆ ಜಾಸ್ತಿ ಆಗ್ತದೆ ಏಲಕ್ಕಿನಲ್ಲಿ. ಹಾಗಾಗಿ ಇದು ಏಲಕ್ಕಿ ಒಂದರಲ್ಲೇ ಅಲ್ಲ, ಕಾಳುಮೆಣಸಿನಲ್ಲೂ ಈ ಸಮಸ್ಯೆ ಇತ್ತೀಚೆಗೆ ಕಂಡು ಬರ್ತಾ ಇದೆ. ಯಾವ ತೋಟಗಳಲ್ಲಿ ಈ ಮಾಗಿ ಮತ್ತೆ ಬೇಸಿಗೆ ಕಾಲದಲ್ಲಿ ನೀರಾವರಿ ನಿರ್ವಹಣೆಯನ್ನ ಅಸಮರ್ಪಕವಾಗಿ ಮಾಡಿದೀವಿ ಅಂತ ಕಡೆ ವಿಧಾನಸೌಧ ರೋಗಕ್ಕೆ ಕಾಳುಮೆಣಸಿನ ಬಳ್ಳಿಗಳು ತುತ್ತಾಗುವ ಲಕ್ಷಣಗಳು ಜಾಸ್ತಿ ಆಗ್ತಾ ಇದೆ. ಮತ್ತೆ ಮಳೆಗಾಲದಲ್ಲಿ ಆ ಬಳ್ಳಿಗಳನ್ನ ಕಳ್ಕೊಳ್ಳುವಂತ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ಏಲಕ್ಕಿನಲ್ಲೂ ಕೂಡ ಸಿಸೇರಿಯಂ ಆಕ್ಸಿಸ್ಫೋರಂ ಇಂದ ಬರುವಂತ ಒಣಕೊಳೆ ಲಕ್ಷಣಗಳು ಕೂಡ ಜಾಸ್ತಿ ಆಗ್ತದೆ. ಅದನ್ನ ನಾವು ಬೇಸಾಯ ಕ್ರಮದಲ್ಲೇ ನಿರ್ವಹಣೆ ಮಾಡ್ತೀವಿ ಅಂತಂದ್ರೆ ನೀರಿನ ತೇವಾಂಶವನ್ನ ಒಂದು ಮಟ್ಟದಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋದ್ರೆ, ಅಂದ್ರೆ ಉದಾಹರಣೆಗೆ ಸಂಪೂರ್ಣ ಮಣ್ಣು ಒಣಗದಕ್ಕೆ ಬಿಟ್ಟು ನಂತರ ನೀರು ಕೊಡೋದು, ಆಲ್ಟರ್ನೇಟ್ ವೆಟ್ಟಿಂಗ್ ಅಂಡ್ ಡ್ರೈಯಿಂಗ್ ಅಂತ ಹೇಳ್ತೀವಿ. ಇದನ್ನ ಮಾಡೋದ್ರಿಂದ ಈ ಫ್ಯುಜೇರಿಯಂ ಉಲ್ಬಣ ಆಗ್ತದೆ ಅನ್ನೋದು ಸಂಶೋಧನೆಗಳಿಂದ ದೃಢಪಟ್ಟಿದೆ. ಹಾಗಾಗಿ ಈ ಮಳೆ ನಿಂತ ನಂತರದಲ್ಲಿ ಸಾಧ್ಯವಾದಷ್ಟು ಮಣ್ಣಿನ ತೇವಾಂಶನ ಸಂರಕ್ಷಣೆ ಮಾಡಿಕೊಂಡು ಅದ್ರ ಜೊತೆಗೆ ನೀರಾವರಿ ಸೌಲಭ್ಯನ ಕೊಡೋದ್ರಿಂದ ರೋಗನ ಹತೋಟಿಲಿ ಇಡಬಹುದು. ಏಲಕ್ಕಿನಲ್ಲಿ ನೆರಳಿನ ನಿರ್ವಹಣೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ ಸರ್? ಸದ್ಯಕ್ಕೆ ಮರಗತ್ತಿನ ಅವಾಯ್ಡ್ ಮಾಡ್ಕೊಳ್ಳೋದು ಒಳ್ಳೇದು. ಏನಿದ್ರು ಮೇ ತಿಂಗಳ 15ನೇ ತಾರೀಕು ನಂತರ ಮಾಡ್ಕೊಳ್ಳೋದು ಬಹಳ ಸೂಕ್ತ. ಈಗ ಮಾಗಿ ಬಿಸಿಲು ಬಹಳ ಪ್ರಖರವಾಗಿತ್ತು ಅಂತಂದ್ರೆ ಎಲೆಗಳೆಲ್ಲ ಕೆಂಪಾಗ್ತವೆ, ಹಾಗಾಗಿ ಸೂಕ್ತವಾದಂತ ನೆರಳನ್ನ ನಾವು ಈ ಸಮಯದಲ್ಲಿ ಮೇಂಟೈನ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಈ ಒಣಕೊಳೆ ಜೊತೆಗೆ ಏಲಕ್ಕಿನಲ್ಲಿ ಕಾಂಡ ಕೊರಕ ಕೂಡ ಕಂಡು ಬರುತ್ತೆ ಅಂತ ನಾವು ಕೇಳಿದೀವಿ. ಹೌದು, ಈ ಡಿಸೆಂಬರ್ ಜನವರಿನಲ್ಲಿ ಕಾಂಡ ಕೊರಕದ ಬಾಧೆ ಕಂಡು ಬರ್ತದೆ. ಅದಕ್ಕೆ ಈಗ ಹೊಸ ಕೆಮಿಕಲ್ ಗಳನ್ನ ಶಿಫಾರಸ್ ಮಾಡ್ತಾ ಇದ್ದಾರೆ. ಹಳೆ ಕೆಮಿಕಲ್ ಗಳನ್ನ ಸಾಧಾರಣ ಕ್ವಿನಾಲ್ ಪಾಸೆ ಹೇಳ್ತಾ ಇದ್ವಿ, ಅದ್ರ ಬದಲಿಗೆ ಈಗ ಸ್ಪಿನೋಸೈಡ್ ಅನ್ನ ರೆಕಮೆಂಡ್ ಮಾಡಬಹುದು. ಸ್ಪಿನೋಸೈಡ್ ಪ್ರತಿ 10 ಲೀಟರ್ ನೀರಿಗೆ 4 ಮಿಲಿ ಅಂತ ಹಾಕೊಂಡು ಸಿಂಪಡಣೆ ಮಾಡೋದ್ರಿಂದ ಒಂದು ಕಡೆ ಕಾಂಡ ಕೊರಕನು ಸಾಯುತ್ತೆ, ಮತ್ತೊಂದ್ ಕಡೆ ಕ್ರಿಪ್ಸ್ ಹಾವಳಿ ಏಪಿಡ್ ಹಾವಳಿ ಏನಾರ ಇತ್ತು ಅಂತಂದ್ರೆ ಅದು ಕೂಡ ಕಡಿಮೆ ಆಗ್ತದೆ, ಮತ್ತೆ ಜೇನುನೊಣಗಳ ಆಕ್ಟಿವಿಟಿಗೆ ಯಾವುದೇ ಸಮಸ್ಯೆ ಉಂಟಾಗೋದಿಲ್ಲ. ಸ್ಪಿನೋಸೈಡ್ ಅನ್ನೋದು ಗ್ರೀನ್ ಲೇಬಲ್ ಕೆಮಿಕಲ್ ಆಗಿರೋದ್ರಿಂದ, ಅದೇ ರೀತಿ ಫಿಪ್ರೋನಿಲ್ ಅನ್ನುವಂತ ಕೆಮಿಕಲ್ ಇದೆ, ಅದನ್ನು ಕೂಡ ಬಳಸಬಹುದು. ಈ ಕಾಂಡ ಕೊರಕದ ಬಾಧೆ ಎಲ್ಲಿ ಜಾಸ್ತಿ ಇರ್ತದೆ ಅಲ್ಲಿ ಬಳಸಬಹುದು. ಕರಿಮೆಣಸಿನಲ್ಲಿ ಯಾವ್ಯಾವ ಕೀಟಗಳ ಹಾವಳಿ ಹೆಚ್ಚಾಗಬಹುದು ಅಂತೀರಾ ಈ ಸಂದರ್ಭದಲ್ಲಿ ಸರ್? ಈ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಬೆಳೆಗಾರರನ್ನ ಕಾಡುವಂತದ್ದು ಸ್ಕೇಲ್ ಇನ್ಸೆಕ್ಟ್, ಕನ್ನಡದಲ್ಲಿ ಶೆಲ್ಫ್ ಕೀಟಗಳು ಅಂತ ಹೇಳ್ತಾರೆ. ಎರಡು ತರದ ಸ್ಕೇಲ್ ಗಳನ್ನ ನಾವು ನೋಡಬಹುದು, ಎಲೆಗಳ ಮೇಲೆ ಬರುವಂತದ್ದು ಮತ್ತೆ ಕಾಂಡದ ಭಾಗದ ಮೇಲೆ ಬರುವಂತದ್ದು. ಎಲೆ ಹಿಂಭಾಗ ಚುಕ್ ಚುಕ್ಕೆ ತರ ರವೆ ತರ ಇರುತ್ತೆ, ಅಲ್ಲಿ ಕೂತು ಅದು ರಸ ಹೀರಕ್ ಶುರು ಆದಾಗ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಮೊದಲಿಗೆ ಎಲೆ ಮೇಲೆ ಹಳದಿ ಬಣ್ಣ ಸಣ್ಣ ಸಣ್ಣ ಚುಕ್ಕಿಗಳು ಗೋಚರ ಆಗ್ತದೆ. ಚುಕ್ಕಿಗಳನ್ನ ನಾವು ದೂರದಿಂದ ಗಮನಿಸಿದಾಗ ಇದಕ್ಕೆ ವೈರಸ್ ರೋಗ ಬಂದಿದ್ಯಾ ಅಂತ ಅನ್ನಿಸ್ಬಿಡತ್ತೆ. ಅಂತ ಲಕ್ಷಣಗಳು ಮೊದ್ಲಿರುತ್ತೆ, ತದನಂತರ ಅದು ಹಳದಿ ಬಣ್ಣಕ್ಕೆ ತಿರುಗಕ್ ಶುರು ಆಗತ್ತೆ. ಇದೇ ತರದ ಶಲ್ಕ ಕೀಟಗಳು ಕಾಂಡದ ಮೇಲೂ ಕಂಡು ಬರ್ತದೆ. ಕುಯಿಲು ಹತ್ತಿರ ಇರೋದ್ರಿಂದ ಕೀಟನಾಶಕಗಳನ್ನ ಸಿಂಪಡಣೆ ಮಾಡಿದಾಗ ಅದರ ಅಂಶಗಳು ಪದಾರ್ಥದಲ್ಲಿ ಉಳಿಯುತ್ತೆ. ಹಾಗಾಗಿ ಅದರ ರೆಸಿಡ್ಯೂ ಪ್ರಾಬ್ಲಮ್ ನ ನಾವು ಅವಾಯ್ಡ್ ಮಾಡ್ಕೋಬೇಕು ಅನ್ನೋ ಆಗಿದ್ರೆ, ಒಂದು ನಮ್ಗೆ ಕುಯಿಲು ಇನ್ನ 2-3 ತಿಂಗಳು ಗ್ಯಾಪ್ ಇದೆ ಅನ್ನೋ ಆಗಿತ್ತು ಅಂತಂದ್ರೆ ನಾವು ಡೈಲಿಥಿಯೇಟ್ ಕೀಟನಾಶಕವನ್ನ ಪ್ರತಿ ಲೀಟರ್ಗೆ 1.5 ಮಿಲಿ ಅಥವಾ 1 ಬ್ಯಾರಲ್ಗೆ 300 ಮಿಲಿ ಅಷ್ಟು ಹಾಕೊಂಡು ಒಂದು ಸಿಂಪಡಣೆ ಸಾಕಾಗ್ತದೆ. ಇಲ್ಲ ಕುಯಿಲು ಹತ್ರಕ್ಕೆ ಬಂದಿದೆ, ನನ್ಗೆ ಫಸಲು ಬೇಗನೆ ಬಂತು ಅನ್ನುವಂತ ಬೆಳೆಗಾರರು ಅಜಾಡ್ರಟಿನ್ ಅಂದ್ರೆ ಬೇವಿನ ಅಂಶದ ಕೀಟನಾಶಕಗಳು ಕೂಡ ಮಾರ್ಕೆಟ್ನಲ್ಲಿ ಲಭ್ಯ ಇದೆ. 10,000 PPM 4,000 PPM ಗ್ರೇಡ್ ಎಲ್ಲ ಸಿಗತ್ತೆ. 10,000 PPM ಗ್ರೇಡ್ ಪ್ರತಿ ಲೀಟರ್ಗೆ 2 ml ಸಾಕಾಗ್ತದೆ. ಒಂದು ರೌಂಡ್ ಸಿಂಪಡಣೆ ಮಾಡೋದ್ರಿಂದ ಇದ್ರ ಬಾಧೆ ಕಡಿಮೆ ಆಗೋಗ್ತದೆ. ಇನ್ನ ಇದನ್ನ ಬಿಟ್ರೆ ಹಿಟ್ಟು ತಿಗಣೆ ಅಥವಾ ಮೀಲಿ ಬಗ್ ಸಮಸ್ಯೆ ತುಂಬಾ ತೀವ್ರವಾಗಿ ಕಾಡುತ್ತೆ. ಆ ಮೀಲಿ ಬಗ್ ಇನ್ಫೆಸ್ಟೇಷನ್ ನ ನಾವು ನಿಯಂತ್ರಣದಲ್ಲಿ ಇಡಬಹುದೇ ಹೊರತು ಅದನ್ನ ಸಂಪೂರ್ಣ ನಿವಾರಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಕಾರಣ ಈ ಒಂದು ನೈಸರ್ಗಿಕ ವ್ಯವಸ್ಥೆ ಹೇಗಿದೆ ಅಂತಂದ್ರೆ, ಇಂಥ ತಂಪಾದ ವಾತಾವರಣದಲ್ಲಿ ಅದು ಕಾಫಿಯಲ್ಲೂ ಇರುತ್ತೆ, ಕಾಳುಮೆಣಸಲ್ಲೂ ಇರುತ್ತೆ. ತೋಟದಲ್ಲಿ ಇರುವಂತ ಇರುವೆಗಳು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ತಗೊಂಡೋಗಿ ಬಿಡುವಂತ ಟ್ರಾನ್ಸ್ಪೋರ್ಟೇಷನ್ ಕೆಲಸ ಮಾಡ್ತದೆ. ಹಾಗಾಗಿ ಈ ಮೀಲಿ ಬಗ್ಗೆ ನಾವು ಕಂಟ್ರೋಲ್ ಇಡ್ತೀವಿ ಅಂತಂದ್ರೆ, ಮೊದಲನೇದಾಗಿ ಇರುವೆಗಳನ್ನ ನಿಯಂತ್ರಣ ಮಾಡಬೇಕು. ತೋಟದಲ್ಲಿರುವಂತ ಇರುವೆ ಗೂಡುಗಳನ್ನ ನೋಡಿ ಅಲ್ಲಿ ಮೆಲಾಥಿಯನ್ ಪೌಡರ್ನ BHC ಪೌಡರ್ನ ಡಸ್ಟ್ ಮಾಡೋದು ಅಥವಾ ಕ್ಲೋರೋಪೈರಿಪಾಸ್ ಇರುವಂತ ಕೀಟನಾಶಕಗಳನ್ನ ಅಲ್ಲಿ ಹಾಕುದು, ಈ ರೀತಿ ಮಾಡೋದ್ರಿಂದ ವಾಹಕಗಳನ್ನ ಕಂಟ್ರೋಲ್ ಮಾಡಬಹುದು. ಅದಾದ ನಂತರ ಎಲ್ಲಿ ಗಿಡದ ಬುಡದಲ್ಲಿ ಕೂತು ಇದು ನೀರನ್ನ ಹೀರುತ್ತೆ, ಗಿಡಕ್ಕೆ ಬೇಕಾದಂತ ತೇವಾಂಶ ಮತ್ತೆ ಪೋಷಕಾಂಶಗಳ ಕೊರತೆ ಆದಾಗ ಗಿಡಗಳಲ್ಲಿ ಹಳದಿ ಬಣ್ಣಕ್ಕೆ ಎಲೆಗಳು ತಿರುಗ್ಲಿಕ್ಕೆ ಶುರು ಆಗ್ತದೆ. ಅಂತ ಗಿಡದ ಬುಡಗಳನ್ನ ನಾವು ಕೆರೆದ್ ನೋಡಿದಾಗ ಬೇರಿನ ಭಾಗದಲ್ಲಿ ನೀಲಿ ಬಗ್ಗು ವಾಸ ಮಾಡ್ತಾ ಇರ್ತದೆ. ಅಂತ ಕಡೆ ಶಿಫಾರಸು ಮಾಡಿರುವಂತ ಕೀಟನಾಶಕ ಅದು ಕ್ಲೋರೋಪೈರಿಪಾಸ್ ಮತ್ತೆ ಸೈಪರ್ಮೆಥ್ರಿನ್ ಕಾಂಬಿನೇಷನ್ ಇರಬಹುದು, ಅಥವಾ ನಮ್ಗೆ ಇಮಿಡಾಕ್ಲೋಪಿಡ್ ಆಗಿರ್ಬೋದು. ಇತ್ತೀಚೆಗೆ ಮಾರ್ಕೆಟ್ ನಲ್ಲಿ ಇಮಿಡಾಕ್ಲೋಪಿಡ್ ಮತ್ತೆ ಅಸಿಪೇಟ್ ಕಾಂಬಿನೇಷನ್ ಇರುವಂತ ಕೀಟನಾಶಕಗಳು ಇದಾವೆ. ಆದ್ರೆ ಒಂದು ಬುದ್ಧಿವಂತಿಕೆ ನಾವಿಲ್ಲಿ ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ, ಇದು ಯಾವುದೇ ಕೀಟನಾಶಕವನ್ನ ಬಳಸ್ಬೇಕಾದ್ರೆ ಜೊತೆಗೆ ಸ್ವಲ್ಪ ಅಡಿಷನಲ್ ಆಗಿ ಹೆಚ್ಚುವರಿಯಾಗಿ ಸೋಪನ್ ಪೌಡರ್ ನ ಹಾಕೊಳ್ಳಿ. ಒಂದ್ ಬ್ಯಾರಲ್ಗೆ ಸುಮಾರು 100-150 ಗ್ರಾಮ್ನಷ್ಟು ಸೋಪನ್ ಪೌಡರ್, ಇಂಥದೇ ಅಂತಲ್ಲ ಯಾವ್ದಾದ್ರು ಸೋಪನ್ ಪೌಡರ್ ಹಾಕೊಳ್ಳಿ. ಅದೇನ್ ಮಾಡತ್ತೆ, ಅದ್ರ ಮೈಮೇಲಿರುವಂತ ಮೇಣನ ಕರಗಿಸ್ಲಿಕ್ಕೆ ಮತ್ತೆ ಕೀಟನಾಶಕದ ಅಂಶ ಅದ್ರ ಮೈಯನ್ನ ಬೇಗ ಸೇರ್ಲಿಕ್ಕೆ ಕೆಲಸ ಮಾಡುತ್ತೆ. ಅದನ್ನ ಮಾಡ್ಕೊಂಡು ಪ್ರತಿ ಗಿಡಕ್ಕೆ 1-5 ಲೀಟರ್ನಷ್ಟು ಡ್ರೆಂಚ್ ಮಾಡ್ಬೇಕು. ಡ್ರೆಂಚ್ ಮಾಡಿದ್ಮೇಲೆ ಎಲ್ಲಿ ಯಾವ ತೋಟದಲ್ಲಿ ಬಾಧೆ ಜಾಸ್ತಿ ಇದೆ ಅಂತ ಕಂಡು ಬರ್ತದೆ. ಅಂತ ತೋಟದಲ್ಲಿ ಎರಡು ಬಾರಿ ಡ್ರೆಂಚ್ ಮಾಡೋ ಅವಶ್ಯಕತೆ ಕೆಲವೊಮ್ಮೆ ಬರುತ್ತೆ. ಎಲ್ಲಿ ಬಾಧೆ ಜಾಸ್ತಿ ಇದೆ ಅಂತ ತೋಟಗಳಲ್ಲಿ ಆದಷ್ಟು ಬೇವಿನ ಹಿಂಡಿ ಬಳಸೋದಕ್ಕೆ ಆದ್ಯತೆ ಕೊಡಬೇಕು. ಮಾರ್ಚ್ ತಿಂಗಳಲ್ಲಿ ಬೇವಿನ ಹಿಂಡಿಯನ್ನ ಕೊಡೋದ್ರಿಂದ ಅದರ ಸಂತಾನೋತ್ಪತ್ತಿ, ಅದರ ವೃದ್ಧಿ ಎಲ್ಲ ಹತೋಟಿ ನಿಲ್ತದೆ. ಈ ಕರಿಮೆಣಸಿನಲ್ಲಿನೇ ಸೊರಗು ರೋಗ ಕೂಡ ಏನಾದ್ರೂ ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ? ಖಂಡಿತ ಸರ್. ಮಳೆ ನಿಂತ ಮೇಲೆ ಬಹಳಷ್ಟು ತೋಟಗಳಿಂದ ನಮಗ್ ಬರ್ತಾ ಇರೋ ಎನ್ಕ್ವೈರಿಗಳಲ್ಲಿ ಸೊರಗು ರೋಗದ ಲಕ್ಷಣಗಳು ತುಂಬಾ ತೀವ್ರವಾಗಿ ಕಾಣ್ತಾ ಇದೆ. ಎಲ್ಲಾ ಕಡೆ ವೈಡ್ ಸ್ಪ್ರೆಡ್ ಆಗಿ ಬರ್ತಾ ಇದೆ. ಹಾಗಾಗಿ ಮಳೆಗಾಲದಲ್ಲಿ ಬೇರ್ಗೆ ಉಂಟಾಗಿರುವಂತ ಸೋಂಕು ಗಿಡಕ್ಕೆ ಹೋಗಿರುತ್ತೆ, ಅಲ್ಲಿ ಎಲೆಗಳೆಲ್ಲ ಕೆಂಪಾಗತ್ತೆ, ತುದಿ ಭಾಗದಲ್ಲಿ ಎಲೆಗಳೆಲ್ಲ ಕಪ್ಪಾಗಿ ನರಗಳೆಲ್ಲ ಕಪ್ಪಾಗಿ ಎಲೆ ಉದುರೋದಕ್ಕೆ ಶುರು ಆಗತ್ತೆ. ಆದ್ರೆ ಬಳ್ಳಿ ಬೇಗ ಸೊರಗೋದಿಲ್ಲ, ನಿಧಾನವಾಗಿ ಸೊರಗಕ್ಕೆ ಹೋಗುತ್ತೆ. ಮಳೆಗಾಲದಲ್ಲಿ ಅದು ಕಾಲರ್ ರೀಜನ್ಗೆನೆ ಇಂಪ್ಯಾಕ್ಟ್ ಆದಾಗ ಬಳ್ಳಿ ಬೇಗ ಬತ್ತಿ ಎಲೆಗಳೆಲ್ಲ ಉದುರಕ್ಕೆ ಶುರು ಆಗ್ತದೆ. ಇಲ್ಲಿ ಸ್ವಲ್ಪ ಆ ಪ್ರೋಸೆಸ್ ನಿಧಾನವಾಗಿ ಆಗ್ತದೆ. ಹಾಗಾಗಿ ಆ ಲಕ್ಷಣಗಳು ಕಂಡು ಬಂದ್ರೆ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿದ್ದಿಷ್ಟೇ, ಅಂತಹ ಗಿಡಗಳಿಗೆ ಇಮಿಡಿಯೇಟ್ ಆಗಿ ಮೆಟ್ಲಾಕ್ಸಿಲ್ ಮ್ಯಾಂಕೋಜೆಬ್ ಕಾಂಬಿನೇಷನ್ ಇರುವಂತಹ ಶಿಲೀಂಧ್ರ ನಾಶಕವನ್ನ ಪ್ರತಿ ಲೀಟರ್ಗೆ 2 ಗ್ರಾಮ್ ನಂತೆ ಹಾಕಿ ಸಿಂಪಡಣೆನೂ ಮಾಡಿ ಮತ್ತೆ ಬೇರ್ಗೂ ಕೊಡಬೇಕು, ಟ್ರೆಂಚಿಂಗ್ ಮಾಡಬೇಕು. ಮತ್ತೆ ಬಾಧೆ ಲೆವೆಲ್ನ ಗಮನದಲ್ಲಿಟ್ಕೊಂಡು ಹೇಳೋದಿತ್ತು ಅಂತಂದ್ರೆ 2 ಬಾರಿ ಡ್ರೆಂಚಿಂಗ್ ಮಾಡೋದು ಖಂಡಿತ ಅವಶ್ಯಕತೆ ಇದೆ. ಇಲ್ಲದ್ರೆ ರೋಗ ಹತೋಟಿಗೆ ಬಂದಿದ್ರು ಮತ್ತೆ ಮಳೆಗಾಲದಲ್ಲಿ ಅದರದ ಲಕ್ಷಣಗಳು ಉಲ್ಬಣ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ 2 ಬಾರಿ ಹತೋಟಿ ಕ್ರಮಗಳನ್ನ ಕೈಗೊಳ್ಬೇಕು. ಮತ್ತೆ ಮುಂಗಾರು ಪ್ರಾರಂಭ ಆಗೋಕ್ಕೂ ಮುಂಚೆ ಜೈವಿಕ ನಿಯಂತ್ರಕಗಳಾದಂತ ಟ್ರೈಕೋಡರ್ಮಾ, ಸುಡೋಮೊನಾಸ್ ಅಥವಾ ಎಎಂಸಿ ಇಂಥದನ್ನ ಬಳಸೋದ್ರಿಂದ ನಮ್ಗೆ ಗಿಡಕ್ಕೆ ನೈಸರ್ಗಿಕವಾದಂತ ಪ್ರೊಟೆಕ್ಷನ್ ಕೊಟ್ಟಾಗ ಆಗುತ್ತೆ. ಇನ್ನು ಶುಂಠಿ ಬೆಳೆಗೆ ಬಂದ್ರೆ ಶುಂಠಿ ಬೆಳೆನಲ್ಲಿ ಯಾವ ರೀತಿಯಾದಂತ ಒಂದು ಭೂ ಸಿದ್ಧತಾ ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ? ಇವತ್ತು ಪರಿಸ್ಥಿತಿ ನೋಡಿದಾಗ ಈ ದಕ್ಷಿಣ ಭಾಗದಲ್ಲಿ ಹಿಡುವಳಿದಾರರಲ್ಲ, ಸಣ್ಣ ಹಿಡುವಳಿದಾರರು ಶುಂಠಿಯನ್ನ ಒಂದೇ ತಾಕ್ನಲ್ಲಿ ಪದೇ ಪದೇ ಬೆಳಿಬೇಡಿ ಅಂತ ನಾವು ಹೇಳ್ತೀವಿ. ಆದ್ರೆ ಇವತ್ತಿನ ಮಾರ್ಕೆಟ್ ಪ್ರೈಸ್ ಇಟ್ಸ್ ವೆರಿ ಎನ್ಕರೇಜಿಂಗ್ ಶುಂಠಿ ಬೆಳೆಗಾರರಿಗೆ. ಕಳೆದ ವರ್ಷದ ಪರಿಸ್ಥಿತಿನ ಗಮನಿಸಿದ್ರೆ ಉತ್ತಮ ಧಾರಣೆ ಬಂದಿದೆ. ಹಾಗಾಗಿ ಮತ್ತ ಅದೇ ತಾಕ್ನಲ್ಲಿ ನೀವು ಶುಂಠಿ ಬೆಳೆಯುವಂತ ಸಂದರ್ಭಗಳಿದ್ರೆ ಶುಂಠಿ ಬಿತ್ತನೆ ಬೇಕಾದ್ರೆ 15 ದಿನ ತಡ ಆದ್ರೂ ಪರವಾಗಿಲ್ಲ, ಒಂದು ಹಸಿರೆಲೆ ಗೊಬ್ಬರದ ಬೆಳೆಗೆ ಆದ್ಯತೆ ಕೊಡಿ. ಅದು ಅಪ್ಸೆಣಬ್ ಆಗಿರ್ಬೋದು ಅಥವಾ ಚಂಬೆ ಆಗಿರ್ಬೋದು, 0.5 ಇಂಚ 2 ಇಂಚ ಹಾಕಿ ಅದು ಹೂವಾಡೋದಕ್ಕೂ ಮುಂಚೆ ಮಣ್ಣಿಗೆ ಸೇರ್ಸೋದ್ರಿಂದ ಸಾವಯವ ಅಂಶನ ಕೊಟ್ಟಾಗತ್ತೆ. ಮಣ್ಣಲ್ಲಿರುವಂತ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು, ರೋಗ ಉಂಟು ಮಾಡುವಂತ ಸೂಕ್ಷ್ಮಾಣು ಜೀವಿಗಳನ್ನ, ಪರಾವಲಂಬಿ ಜೀವಿಗಳನ್ನ ನೀವು ಮುಂದಿನ ಬೆಳೆಗೆ ತಗೊಂಡೋಗೋದಕ್ಕೆ ಅನುಕೂಲ ಆಗದೆ ಇರುವಂತ ವಾತಾವರಣ ನಿರ್ಮಿಸಿದಾಗ ಆಗ್ತದೆ. ಇದು ಶುಂಠಿ ಬೆಳೆಗಾರರು ಮೊದಲು ಮಾಡಬೇಕಾಗಿರುವಂತ ಕೆಲಸ. ಎರಡನೇದು, ಬೆಳೆ ಹಾಕಕ್ಕೂ ಮುಂಚೆ ದಯವಿಟ್ಟು ಮಣ್ಣು ಪರೀಕ್ಷೆ ಮಾಡಿಸಿ. ಅವೈಜ್ಞಾನಿಕವಾಗಿ ನೀಡಿರುವಂತ ರಸಗೊಬ್ಬರಗಳು ಮಣ್ಣಲ್ಲೇ ಉಳಿದಿರ್ತದೆ. ಹಾಗಾಗಿ ನಿಮ್ಮ ಅವೈಜ್ಞಾನಿಕ ಕ್ರಮಗಳಿಂದ ಆಗಿರುವಂತ ಖರ್ಚನ್ನ ಕಮ್ಮಿ ಮಾಡಿ ಬೆಳೆಗೆ ಬೇಕಾಗಿರುವಂತ ಪೋಷಕಾಂಶಗಳನ್ನ ಮಾತ್ರ ಆ ಪ್ರಮಾಣದಲ್ಲಿ ಕೊಡೋದಕ್ಕೆ ಅನುಕೂಲ ಆಗತ್ತೆ. ಹಾಗಾಗಿ ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ಳಿ. ಮತ್ತೆ ಮೂರನೇದಾಗಿ, ಮಣ್ಣಿನ ರಸಸಾರ 6ಕ್ಕಿಂತ ಕಡಿಮೆ ಇದ್ರೆ ದಯವಿಟ್ಟು ಸುಣ್ಣ ಅಥವಾ ಡೊಲೊಮೈಟ್ 2ರಲ್ಲೊಂದನ್ನ ದಯವಿಟ್ಟು ಬಳಸಿ. ಇವು ಮೂರು ಕೂಡ ಬಹಳ ಪ್ರಮುಖವಾದಂತ ಬೇಸಾಯ ಕ್ರಮದ ಅಂಶಗಳು. ಇದ್ರ ಜೊತೆಗೆ ಆರೋಗ್ಯಯುತವಾದಂತ ಬೀಜದ ಗೆಡ್ಡೆಗಳನ್ನ ಆಯ್ಕೆ ಮಾಡಿಕೊಂಡು ಅದಕ್ಕೆ ಬೀಜೋಪಚಾರ ಮಾಡಿ ಸಂರಕ್ಷಣೆ ಮಾಡ್ಕೊಳ್ಳೋದು ಎಲ್ಲದಕ್ಕಿಂತ ಮುಖ್ಯ ಆಗ್ತದೆ. ಅಂದ್ರೆ ಈ ಬಿತ್ತನೆ ಗೆಡ್ಡೆಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಹೇಗೆ ಅಂತೀರಾ? ಅಕ್ಕಪಕ್ಕ ಚೆನ್ನಾಗಿ ಬೆಳೆದಿರುವಂತ ತಾಗ್ಗಳು ನಮ್ಗೆ ಗೊತ್ತಿರುತ್ತೆ. ಎಲ್ಲಿ ಗಿಡ ರೋಗ ತುತ್ತಾಗಿಲ್ಲ, ಸರಾಸರಿ ಫಸಲಿನ ಇಳುವರಿ ಚೆನ್ನಾಗಿದೆ, ಅಂದ್ರೆ 1 ಚೀಲ ನಾನು ಶುಂಠಿ ಹಾಕಿದ್ರೆ ಕನಿಷ್ಠ 20-25 ಚೀಲ ಶುಂಠಿ ಬಂದಿರುವಂತ ತಾಗ್ಗಳಿಂದ ನಾವು ಗೆಡ್ಡೆನ ತಗೊಳ್ಳೋದು. ಮತ್ತೆ ಆ ಗೆಡ್ಡೆಗಳನ್ನ ತೆಗೆದು ನೋಡಿದಾಗ ಗೆಡ್ಡೆಗಳು ದಪ್ಪನಾಗಿ ದೃಢವಾಗಿರಬೇಕು. ಮುರಿದಾಗ ಹೊಳಪಿನಿಂದ ಕೂಡಿರುವಂತ ಹಳದಿ ಬಣ್ಣ ಮೈ ಮೇಲೆ ಮತ್ತೆ ಗೆಡ್ಡೆ ಒಳಭಾಗದಲ್ಲಿ ಇರಬೇಕು. ಕಂದು ಬಣ್ಣ ಬಂದಿರುವಂತ ಶುಂಠಿ ಗೆಡ್ಡೆಗಳನ್ನ ಖಂಡಿತ ಅವಾಯ್ಡ್ ಮಾಡಿ. ಅದರಲ್ಲೂ ಕೊಳೆ ರೋಗ ಬಂದಿರುವಂತ ಅಕ್ಕಪಕ್ಕದ ತಾಕ್ಗಳಾಗಿರ್ಬೋದು ಅಥವಾ ಕೊಳೆ ಬಂದಿರುವಂತ ತಾಕ್ಗಳಿಂದ ದಯವಿಟ್ಟು ಶುಂಠಿ ಬಿತ್ತನೆಗೆ ಗೆಡ್ಡೆಗಳನ್ನ ತೆಗೆದುಕೊಳ್ಬೇಡಿ. ಜೊತೆಗೆ ಬೀಜೋಪಚಾರವನ್ನು ಕೈಗೊಳ್ಬೇಕಾಗತ್ತೆ. ಖಂಡಿತ ಸರ್. ಬೀಜೋಪಚಾರ ಮಾಡೋ ವಿಚಾರಕ್ಕೆ ಬಂದಾಗ ಗೆಡ್ಡೆಗಳನ್ನ 2 ಮಿಲಿ ಫಿನಾಲ್ಫಾಸ್ ಪ್ರತಿ ಲೀಟರ್ ನೀರಿಗೆ, ಅದ್ರ ಜೊತೆಗೆ ಶಿಫಾರಸು ಮಾಡಿರುವಂತ ಶಿಲೀಂಧ್ರನಾಶಕ ಮ್ಯಾಂಕೋಜೆಬ್ ಕಾರ್ಬನ್ ಡಿಸೈಮ್ ಆಗಿರ್ಬೋದು ಅಥವಾ ಮ್ಯಾಂಕೋಜೆಬ್ ಮತ್ತೆ ಮೆಟ್ಲಾಕ್ಸಿಲ್ ಆಗಿರ್ಬೋದು, ಅದನ್ನ ಪ್ರತಿ ಲೀಟರ್ಗೆ 2 ಗ್ರಾಮ್ ಅಂತ ಹಾಕೊಂಡು 30 ನಿಮಿಷದಿಂದ 1 ಗಂಟೆಗಳ ತನಕ ಆ ಗೆಡ್ಡೆಗಳನ್ನ ಆ ನೀರಿನಲ್ಲಿ ಉನಿ ಹಾಕಿ ನಂತರ ಅದನ್ನ ನೆರಳಿನಲ್ಲಿ ಒಣಗಿಸಿ ಸಂರಕ್ಷಣೆ ಮಾಡ್ಕೊಬೇಕು. ಮತ್ತೆ ಬಿತ್ತನೆ ಮಾಡ್ಲಿಕ್ಕೂ ಮುಂಚೆ ಇದೇ ಕ್ರಮನ ಮತ್ತೆ ರಿಪೀಟ್ ಮಾಡಿ ನಂತರ ಬಿತ್ತನೆಗೆ ಗೆಡ್ಡೆಗಳನ್ನು ತಗೊಂಡು ಹೋಗ್ಬೇಕು. ಇನ್ನ ಏಲಕ್ಕಿ ಬೆಳೆನಲ್ಲಿ ಈ ನರ್ಸರಿ ನಿರ್ವಹಣೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ? ಈಗ ಏಲಕ್ಕಿನ ಯಾರು ಸಕಾಲದಲ್ಲಿ ಅಕ್ಟೋಬರ್ ತಿಂಗಳಿನಲ್ಲೇ ಬೀಜನ ಬಿತ್ತಿದ್ದಾರೆ, ನವೆಂಬರ್ ಕೊನೆಗೆ ಮೊಳಕೆ ಬಂದಿರತ್ತೆ, ಈಗ 2-3 ಎಲೆ ಸ್ಟೇಜ್ಗೆ ಬಂದಿರತ್ತೆ ಗಿಡಗಳು. ಅದಕ್ಕಿಂತ ದೊಡ್ಡ ಗಿಡಗಳಾಯ್ತು ಅಂತಂದ್ರೆ 3 ಎಲೆ ಸ್ಟೇಜ್ ಅನ್ನ ದಾಟಿದ್ರೆ ಅವರು ಸೆಕೆಂಡರಿ ನರ್ಸರಿಗೆ ಪಾಲಿ ಬ್ಯಾಗ್ ಗಳನ್ನ ಮಾಡ್ಕೊಂಡು ಗಿಡಗಳನ್ನ ಪಾಲಿ ಬ್ಯಾಗ್ ಒಳಗಡೆ ನಾಟಿ ಮಾಡ್ಕೊಳ್ಳುವಂತ ಕ್ರಮ ಮಾಡ್ಕೊಬಹುದು. ಮತ್ತೆ ನರ್ಸರಿ ಮಾಡ್ಬೇಕಾದ್ರೆ ಭತ್ತದ ಹುಲ್ಲನ್ನೋ ಅಥವಾ ಸೊಪ್ಪನ್ನೋ ಹಾಕಿರ್ತೀವಿ, ಅದನ್ನೆಲ್ಲ ಸೇರಿಸಿ ಗಿಡಗಳ ಬೆಳವಣಿಗೆಗೆ ಅನುಕೂಲ ಆಗೋ ರೀತಿ ದಾರಿ ಮಾಡ್ಕೊಡ್ಬೇಕು. ಮತ್ತೆ ದಿನಕ್ಕೆ 2 ಬಾರಿ ಹಗುರವಾಗಿ ನೀರ್ ಕೊಡೋದ್ರಿಂದ ಮಣ್ಣಿನ ತೇವಾಂಶನ ಕಾಪಾಡ್ಕೊಬೇಕು. ನೇರವಾದ ಬಿಸಿಲು ಗಿಡಗಳ ಮೇಲೆ ಬೀಳದಿರೋ ಹಾಗೆ ಚಪ್ರದ ವ್ಯವಸ್ಥೆನ ಚೆನ್ನಾಗಿ ಮಾಡ್ಕೊಂಡಿರ್ಬೇಕು. ಇಲ್ಲದೆ ಇದರಲ್ಲಿ ಬೀಳ್ತದೆ ಚುಕ್ಕಿ ರೋಗ, ಫಿಲೋಸ್ಟಿಕಲ್ ಇಸ್ಪಾಟ್ ಅಂತ ಹೇಳ್ತೀವಿ. ಅದನ್ನ ಹತೋಟಿನಲ್ಲಿ ಇಟ್ಕೊಳ್ಳೋದಿಕ್ಕೆ ಪ್ರೊಫಲೆಕ್ಟಿಕಲಿ ಅಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಶಿಫಾರಸು ಮಾಡಿರುವಂತ ಶಿಲೀಂಧ್ರನಾಶಕಗಳು, ಅದರಲ್ಲೂ ಪ್ರಮುಖವಾಗಿ ಎಕ್ಸಕನೋಸೋಲ್ ಇರುವಂತ ಶಿಲೀಂಧ್ರನಾಶಕವನ್ನ ಪ್ರತಿ ಲೀಟರ್ಗೆ 1.5 ml ನಷ್ಟು ಹಾಕೊಂಡು ಸಿಂಪಡಣೆ ಮಾಡೋದ್ರಿಂದ ರೋಗಗಳನ್ನ ಹತೋಟಿಲಿ ಇಟ್ಕೊಬಹುದು. ಅದೇ ರೀತಿ ಕೆಲವೊಮ್ಮೆ ಈ ಟೈಮ್ನಲ್ಲಿ ಎಲೆ ತಿನ್ನುವಂತ ಕೀಟಗಳ ಬಾಧೆ ಕೂಡ ಇರ್ತದೆ. ಆ ಸಿಂಪಡಣೆ ಮಾಡಬೇಕಾದಾಗ ಕ್ಲೋರೋಪೈರಿಫಾಸ್ ಅನ್ನು ಅಥವಾ ಸೈಪರ್ಮೆಥ್ರಿನ್ ಅನ್ನು ಲ್ಯಾಂಡೋಸಲ್ಫೆನ್ ಜೊತೆಗೆ ಸೇರಿಸ್ಕೊಳ್ಳೋದ್ರಿಂದ ಕೀಟದ ಬಾಧೆಯನ್ನು ಕೂಡ ಹತೋಟಿನಲ್ಲಿ ಇಟ್ಕೋಬಹುದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ತತ್ಕಾಲದಲ್ಲಿ ಕರಿಮೆಣಸು, ಏಲಕ್ಕಿ ಮತ್ತು ಶುಂಠಿ ಬೆಳೆಗಳಲ್ಲಿ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಕೆ ಎನ್ ಹರ್ಷ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9611850834. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9611850834. ತುಂಬ ಸಂತೋಷ ಡಾಕ್ಟರ್ ಹರ್ಷ ಅವರೇ, ತಾವಿದುವರೆಗೂ ಈ ತತ್ಕಾಲದಲ್ಲಿ ಕರಿಮೆಣಸು, ಏಲಕ್ಕಿ ಮತ್ತು ಶುಂಠಿ ಬೆಳೆಗಳಲ್ಲಿ ಏನೇನು ಕ್ರಮಗಳನ್ನು ಅನುಸರಿಸಬಹುದು ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಮಾರುಕಟ್ಟೆ ಧಾರಣೆ: ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 kg ಚೀಲವೊಂದಕ್ಕೆ ಅರಬಿಕ ಪಾರ್ಚ್ಮೆಂಟ್ 25,800 ರೂಪಾಯಿಯಿಂದ 26,300 ರೂಪಾಯಿ, ಅರಬಿಕ ಚೆರಿ 13,400 ರೂಪಾಯಿಯಿಂದ 15,000 ರೂಪಾಯಿ, ರೊಬೇಸ್ಟಾ ಪಾರ್ಚ್ಮೆಂಟ್ 15,500 ರೂಪಾಯಿಯಿಂದ 16,000 ರೂಪಾಯಿ, ರೊಬೇಸ್ಟಾ ಚೆರಿ 9,500 ರೂಪಾಯಿಯಿಂದ 10,250 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಆಕಾಶವಾಣಿ ಮಡಿಕೇರಿ. ನಿಧನ ಸುದ್ದಿ: ಮೂಲತಃ ಕೆದಮುಳ್ಳೂರು ಕಾರಳನ ಪೌತಿ ಬಟ್ಟಿರ ಮಣಿ ಅಯ್ಯಣ್ಣ ಅಂಗಡ ಪೊಣ್ಣು ಕಮಲ ಅಂಗ ಇಂದು ಮರಣಪಟ್ಟಿತು. 77 ಬೈತ್ರ ಬಟ್ಟಿರ ಕಮಲ ಅಂಗಡ ತಾಮನೆ ಅಮ್ಮಾಟಂಡ ಕಿಗ್ಗಾಲು ಅಖಿರಿ ಕಾರ್ಯ ನಾಳೆ ಇಂಗಡ ಪೆರಿಯ ಮೋವ ಬಾವಲಿ ಮುಕ್ಕಾಟಿರ ಮಂಜುಳಾ ನಂದ ಇಂಗಡ ಮನೇಲಿ ಚಾವುತಡಿನ ಬೆಚ್ಚಿತು ಮಚನ ಮೂಂದು ಗಂಟೆಗೆ ಅಖಿರಿ ಕಾರ್ಯ ವಿರಾಜಪೇಟೆ ಕೊಡವ ಸಮಾಜ ಕ್ಯಾಕೊಳತು ನಡ್ಪ ಗೋಣಿಕೊಪ್ಪ ಹಾತೂರು ನಿವಾಸಿ ಮನೋಹರ್ ವಿಜಿ ಅವರು ಇಂದು ನಿಧನರಾದರು. ಗೋಣಿಕೊಪ್ಪ ಚೇಂಬರ್ ಆಫ್ ಕಾಮರ್ಸ್ ಕೋಶಾಧಿಕಾರಿ ಆಗಿದ್ದ 64 ವರ್ಷ ಪ್ರಾಯದ ವಿಜಿ ಮನೋಹರ್ ಅವರ ಅಂತ್ಯಕ್ರಿಯೆ ನಾಳೆ ಅವರ ಸ್ವಂತ ಮನೆ ಹಾತೂರಿನಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಮರಗೋಡು ಗ್ರಾಮದ ಕ್ಯಾನರ ದಿವಂಗತ ಉತ್ತಯ್ಯ ಅವರ ಮೂರನೇ ಪುತ್ರ ನಾಗೇಂದ್ರ ನಾಣಿ ಅವರು ಇಂದು ನಿಧನರಾದರು. 58 ವರ್ಷ ಪ್ರಾಯದ ಕ್ಯಾನರ ನಾಗೇಂದ್ರ ನಾಣಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಸ್ವಂತ ಮನೆಯಲ್ಲಿ ನಡೆಯಲಿದೆ. ಮೂಲತಃ ಬಿಳಿಗೇರಿ ಗ್ರಾಮದ ಪ್ರಸ್ತುತ ಮಡಿಕೇರಿಯಲ್ಲಿ ವಾಸವಿದ್ದ ನಿವೃತ್ತ ತಹಶೀಲ್ದಾರ್ ಹಾಗೂ ಸೂದನ ಕುಟುಂಬದ ಪಟ್ಟೆದಾರರಾದ ಸೂದನ ನಾಣಯ್ಯ ಅವರು ಇಂದು ಬೆಳಗ್ಗೆ ನಿಧನರಾದರು. 90 ವರ್ಷ ಪ್ರಾಯದ ಸೂದನ ನಾಣಯ್ಯ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಮಡಿಕೇರಿ ಗೌಡ ರುದ್ರಭೂಮಿಯಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪಿ. ಪ್ರಾಯೋಜಕರು ಕಗ್ಗೋಡ್ಲು ಗ್ರಾಮದ ಮಂದಿರ ಶ್ರೀ ನಾಣಯ್ಯ, ಶ್ರೀಮತಿ ಚಂದ್ರಾವತಿ, ಕೃಷಿ ಪಂಡಿತ ಪ್ರಶಸ್ತಿ ಪಡ್ಕೊಂಡ ಮಂಗ ಶ್ರೀ ತೇಜಸ್, ಶ್ರೀಮತಿ ಸೌಮ್ಯ ಮತ್ತೆ ಮಕ್ಕ ಕಗ್ಗೋಡ್ಲು ಗ್ರಾಮ. ಸುದ್ದಿ ಜೊಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜೊಂಪೆನ ವಿವರ. ಜಗದ ಕವಿ, ಯುಗದ ಕವಿ, ದಾರ್ಶನಿಕ ಕವಿ ಶ್ರೀ ಕುವೆಂಪು ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಆಧ್ಯಾತ್ಮಿಕ ಕಾಣಿಕೆನ ವೈಚಾರಿಕತೆನ ಬಿತ್ತಿದ ಮಹಾನ್ ಚೇತನ. ಅಪ್ಪಟ ಆಧ್ಯಾತ್ಮ ಜೀವಿಯಾಗಿದ್ದ ಕುವೆಂಪು ಅವರು ರೂಪಿಸಿದ ವಿಶ್ವ ಮಾನವ ಸಂದೇಶ ಸಾರ್ವಕಾಲಿಕಾತ ಕೊಡಗು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಅಶೋಕ ಸಂಗಪ್ಪ ಆಲೂರ ಅವರು ಹೇಳಿದವು. ಕೊಡಗು ವಿಶ್ವವಿದ್ಯಾಲಯದ ಜ್ಞಾನ ಕಾವೇರಿ ಅಂಗಳದಲ್ಲಿ ನಡೆದ ವಿಶ್ವ ಮಾನವ ಕುವೆಂಪು ಜನ್ಮೋತ್ಸವ ಮತ್ತು ಸಮಗ್ರ ಸಾಹಿತ್ಯದ ಕುರಿತಂಗೆ ಒಂದು ದಿನದ ರಾಷ್ಟೀಯ ಸಮ್ಮೇಳನ ಹಂಗೆ ರಸಪ್ರಶ್ನೆ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಅವು ಮಾತಾಡಿದವು. ಮನುಷ್ಯರನ್ನ ಕೂಡಿ ಬದುಕುವಂಗೆ ಮಾಡುವ ಉದ್ದೇಶದಿಂದ ಹುಟ್ಟಿಕೊಂಡ ವಿಶ್ವ ಮಾನವ ಸಂದೇಶದ ಪರಿಕಲ್ಪನೆ ಜಾತಿ ಧರ್ಮಗಳನ್ನ ಮೀರಿದ್ದು ಈ ವಿಚಾರಗಳನ್ನ ವಿದ್ಯಾರ್ಥಿಗೆ ಅರ್ಥ ಮಾಡ್ಕೊಳ್ಳೋಕೂತ ಹೇಳಿದವು. ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರಕವಿ ಕುವೆಂಪುರವರ ಸಮಗ್ರ ಸಾಹಿತ್ಯ ಕುರಿತಂಗೆ ಸಾಹಿತಿ ಭರದ್ವಾಜ ಕೆ ಆನಂದ ತೀರ್ಥ ಅವರಿಂದ ಉಪನ್ಯಾಸ ಹಂಗೆ ರಸಪ್ರಶ್ನೆ ಸ್ಪರ್ಧೆ ಸಹ ನಡೆತ. ಕ್ಷೇತ್ರದ ಕಟ್ಟಕಡೆಯ ವ್ಯಕ್ತಿಗೇನು ಮೂಲಭೂತ ವ್ಯವಸ್ಥೆಗೆ ಸಿಕ್ಕಕ್ಕೂ ತೇಳುವ ದೃಷ್ಟಿಯಿಂದ ಆದ್ಯತೆ ಮೇಲೆ ಗ್ರಾಮೀಣ ಪ್ರದೇಶಗಳನ್ನ ಗುರಿಯಾಗಿಟ್ಟುಕೊಂಡು ಕಾಮಗಾರಿಗಳಿಗೆ ಅನುದಾನ ಒದಗಿಸಲಾದೇತ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಂಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ಅವರು ಹೇಳಿದವು. ಮಡಿಕೇರಿ ತಾಲೂಕು ಬೆಟ್ಟಗೇರಿಲಿ ಶಾಸಕರ ವಿಶೇಷ ಅನುದಾನದಡಿ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ಮಾಡಿ ಅವು ಮಾತಾಡಿದವು. ಕೆಆರ್ಐಡಿಎಲ್ ಸಂಸ್ಥೆನ ಮೂಲಕ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 40 ಕೋಟಿ ವೆಚ್ಚದಲ್ಲಿ ಒಟ್ಟು 252 ಕಾಮಗಾರಿಗಳಿಗೆ ಅನುದಾನಗಳನ್ನ ಹಂಚಿಕೆ ಮಾಡಲಾಗುತ್ತ ಇವು ಹೇಳಿದವು. ಸಮರ್ಥ ಕನ್ನಡಿಗರು ಸಂಸ್ಥೆನ ಕಡೆಯಿಂದ ಫೆಬ್ರವರಿ 1ಕ್ಕೆ ಮಡಿಕೇರಿ ಲಯನ್ಸ್ ಹಾಲ್ನಲ್ಲಿ 3-12 ವರ್ಷದವರೆಗಿನ ಮಕ್ಕಳಿಗೆ ಕತೆ ಹೇಳುವ ಸ್ಪರ್ಧೆ ನಡೆದಿದೆ. ಸ್ಪರ್ಧೆಗೆ ಕನ್ನಡ ಭಾಷೆಯಲ್ಲಿ ಕತೆ ಹೇಳಕ್ಕೂ 3 ನಿಮಿಷದ ಕಾಲಾವಕಾಶ ಇದ್ದದೆ. ವಯಸ್ಸಿನ ದೃಢೀಕರಿಸಿಕೆ ಆಧಾರ್ ಕಾರ್ಡ್ನ ತೆರಕು. ಸ್ಪರ್ಧೆನ 3-7 ಹಂಗೆ 7-12 ವಯಸ್ಸಿನವಕ್ಕೆ 2 ವಿಭಾಗದಲ್ಲಿ ನಡೆಸಲಾದೆ. ಕುಸಿರವು ಇದೇ ತಿಂಗಳ 22ರೊಳಗೆ ಹೆಸರು ನೋಂದಾಯಿಸಿಕೊಂಡ ಭಾಗವಹಿಸಕ. ಕೂರ್ಗ್ ಕ್ರಿಕೆಟ್ ಫೌಂಡೇಶನ್ ಕಡೆಯಿಂದ ಏಪ್ರಿಲ್ 6-19 ಮುಟ್ಟ ಕೊಡವ ಕ್ರಿಕೆಟ್ ಲೆದರ್ ಬಾಲ್ ಪ್ರೀಮಿಯರ್ ಲೀಗ್ ಸೀಸನ್ 3 ಕ್ರಿಕೆಟ್ ಪಂದ್ಯಾಟನ ಗೋಣಿಕೊಪ್ಪಲ್ಲಿ ನಡೆಸಲಾದೆ. ಗೋಣಿಕೊಪ್ಪ ಕಾವೇರಿ ಕಾಲೇಜು ಆಟದ ಬಾಣಿಯಲ್ಲಿ 14 ದಿನಗಳ ಕಾಲ ಐಪಿಎಲ್ ಮಾದರಿಯಲ್ಲಿ ಪಂದ್ಯಾಟ ನಡೆಯಿಕಿದ್ದು ಎಲ್ಲ ಕೊಡವ ಭಾಷಿಕ ಜನಾಂಗದವಕ್ಕೆ ಅವಕಾಶ ಕಲ್ಪಿಸಲಾಟೂತ ಫೌಂಡೇಶನ್ನ ಅಧ್ಯಕ್ಷ ಪರ್ಕಂಡ ಸುನಿಲ್ ಅವರು ತಿಳಿಸಿದರು. ಪ್ರಯಾಣಿಕರ ಅನುಕೂಲಕ್ಕಾಗಿ ನಿನ್ನೆಂದನೇ ಜಾರಿಗೆ ಬರುವಂಗೆ ಕೆಎಸ್ಆರ್ಟಿಸಿ ಪುತ್ತೂರು ವಿಭಾಗದ ಕಡೆಯಿಂದ ಮಡಿಕೇರಿ ಕುಶಾಲನಗರ ವಿರಾಜಪೇಟೆ ಗೋಣಿಕೊಪ್ಪ ಸೋಮರ್ಪೇಟೆಯಿಂದ ಬೆಂಗಳೂರು ಹಂಗೆ ಮೈಸೂರಿಗೆ ಓಡಾಡುವ ರಾಜಹಂಸ ಹಂಗೆ ನಾನ್ ಎಸಿ ಸ್ಲೀಪರ್ ಮಾದರಿನ ಸಾರಿಗೆಗಳ ಬಸ್ಸಿನ ಪ್ರಯಾಣ ದರನ್ನ ಕಮ್ಮಿ ಮಾಡಲಾಟೂತ ಪುತ್ತೂರು ವಿಭಾಗದ ವಿಭಾಗೀಯ ನಿಯಂತ್ರಣಾಧಿಕಾರಿಯವರು ತಿಳಿಸಿದರು. ಕರ್ನಾಟಕ ಜಾನಪದ ಅಕಾಡೆಮಿ ಫೆಲೋಶಿಪ್ ಅಧ್ಯಯನ ವೇತನ ಲೇಖನಗಳಿಗೆ ಅರ್ಜಿ ಕರೆದಿದ್ದು ಅಕಾಡೆಮಿನ ವೆಬ್ಸೈಟ್ಲಿರುವ ಶೀರ್ಷಿಕೆಗಳನ್ನ ಆಧರಿಸಿ ಕ್ಷೇತ್ರ ಕಾರ್ಯ ನಡೆಸಿ ಅಧ್ಯಯನ ಕೃತಿಗಳನ್ನ ಸಿದ್ದ ಮಾಡಿಕೊಡಿಕೆ ಕುಸಿರುವ ಅಭ್ಯರ್ಥಿಗ 5 ಪುಟಗಳ ಸಾರಾಂಶ ಬರೆದು ಜನವರಿ 23ರೊಳಗೆ ರಿಜಿಸ್ಟ್ರಾರ್ ಕರ್ನಾಟಕ ಜಾನಪದ ಅಕಾಡೆಮಿ ಬೆಂಗಳೂರು ಯುಕೆ ಕಳಿಸಿಕೊಡಕ್ಕ ಅಕಾಡೆಮಿನ ರಿಜಿಸ್ಟ್ರಾರ್ ತಿಳಿಸಿದರು.